ಅಥವಾ ಸಿಪ್ಪೆಯಿಂದ ಆಗಬಹುದು, ಯಾವ್ಯಾವ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡ್ಕೋಬಹುದು ಅಂತೀರಿ? ಈಗ ಮೌಲ್ಯವರ್ಧಿತ ಉತ್ಪನ್ನ ಯಾವಾಗ ಹೇಳ್ತೀವಿ ಅಂದ್ರೆ, ಈಗ ಯಾವಾಗ ನಾವು ಆಹಾರದ ರೂಪ ಬದಲಾವಣೆ ಮಾಡಿದಾಗ, ಅಂದ್ರೆ ನಾವು ಸಂಸ್ಕರಣೆ ಮಾಡಿದಾಗ, ಆಹಾರ ಸಂಸ್ಕರಣೆ ಮಾಡಿದಾಗ ಅದಕ್ಕೆ ನಾವು ಮೌಲ್ಯವರ್ಧನೆ ಅಂತ ಹೇಳ್ತೀವಿ. ಬರುವಂತಹ ಪ್ರಾಡಕ್ಟ್ ಆಹಾರದ ಮೌಲ್ಯವನ್ನು ಹೆಚ್ಚುವಂತಕ್ಕೆ ಮೌಲ್ಯವರ್ಧನೆ ಅಂತ ಹೇಳ್ತೀವಿ. ಈಗ ಕಲ್ಲಂಗಡಿ ಹಣ್ಣಲ್ಲೂ ಸಾಕಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಬಹುದು. ಈಗ ಮೊಟ್ಟ ಮೊದಲಾಗಿ ತಮ್ಗೆಲ್ಲ ತಿಳಿದಿರೋ ಹಾಗೆ ತಿರುಳಿಂದ ಜ್ಯೂಸ್ ಮಾಡುವಂತಹದ್ದು ರಸ ತೆಗಿಬಹುದು. ಈಗ ಇದನ್ನ ಬರೀ ತಿರುಳು ಹಾಕಿ ರಸ ಮಾಡೋದ್ರ ಬದಲು ತಿರುಳು 1 kg ತಗೊಂಡು ಹಾಗೆ ಸಕ್ಕರೆ ಇದಕ್ಕೆ 1 kg ಬೆರೆಸಿ 3-6 ನಿಂಬೆ ಹಣ್ಣುವರೆಗೂ ಹಾಕಿ ಇದಕ್ಕೆ ನೀರು 1-4 liters ಸೇರಿಸಿದ್ರೆ ಒಂದು ಒಳ್ಳೆಯ ಕಲ್ಲಂಗಡಿ ಹಣ್ಣಿನ ತಿರುಳಿನ ಒಂದು ರಸ ಆಗುತ್ತೆ. ಇದು ರುಚಿಗೂ ಚೆನ್ನಾಗಿರುತ್ತೆ. ಸೊ ಇದು ನಮ್ಗೆ 1 kg ತಿರುಳಿಂದ ನಮ್ಗೆ 1.5 glass ರಷ್ಟು ಜ್ಯೂಸ್ ಸಿಗುತ್ತೆ. ಇದು ಒಂದು ಉತ್ಪನ್ನ. ಅದೇ ರೀತಿಯಾಗಿ ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಚಾಟ್ ಮಸಾಲ ಹಾಕಿ ತಿನ್ನೋದಂತೂ ಎಲ್ಲರೂ ಅದೇ ತರ ಮಾಡೋದು. ಈಗ ಜ್ಯೂಸ್ ಮಾಡುವಾಗನೆ ಈ ತರ ಜ್ಯೂಸ್ ಮಾಡಿ ಸ್ವಲ್ಪ ಕಲ್ಲಂಗಡಿ ಹಣ್ಣಿನ ಪೀಸ್ಗಳು ನಮ್ಗೆ ಮೇಲೆ ಬೇಕು ಅಂದ್ರೆ ಆ ತರನೂ ಮಾಡ್ಕೋಬಹುದು. ಆದ್ರೆ ಈ ಸಿಪ್ಪೆಯಲ್ಲಿ ಸಾಕಷ್ಟು ಪದಾರ್ಥಗಳನ್ನ ಮಾಡಬಹುದು. ಅಂದ್ರೆ ಮುಖ್ಯವಾಗಿ ಸಿಪ್ಪೆಯಿಂದ ಏನೇನು ಪದಾರ್ಥಗಳನ್ನ ತಯಾರು ಮಾಡಬಹುದು ಅಂತೀರಿ? ಈಗ ಮೌಲ್ಯವರ್ಧಿತ ಉತ್ಪನ್ನಗಳು, ಈಗ ಸಿಪ್ಪೆಯಿಂದ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಹಲ್ವಾ ಮಾಡಬಹುದು, ಅದೇ ರೀತಿಯಾಗಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಕ್ಯಾಂಡಿ ಮಾಡಬಹುದು, ಹಾಗೆ ಜ್ಯಾಮ್ ಮಾಡಬಹುದು, ಉಪ್ಪಿನಕಾಯಿ ಮಾಡಬಹುದು, ಹಾಗೆ ಚಟ್ನಿ ಸಹ ಮಾಡಬಹುದು. ಈಗ ಹಲ್ವಾ ಅಂತ ತಾವು ಹೇಳಿದ್ರಿ, ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಹಲ್ವಾ ಅಂತ ಅಂದು, ಇದನ್ನ ಹೇಗೆ ಮಾಡ್ಕೋಬಹುದು ಅಂತೀರಿ? ಈ ಹಲ್ವಾ ಮಾಡ್ಲಿಕ್ಕೆ ಹೇಗೆ ಅಂದ್ರೆ, ಈಗ ತಾವೆಲ್ಲ ನಿಮ್ಮ ಮನೆಗಳಲ್ಲಿ ಈಗ ಕ್ಯಾರೆಟ್ ಹಲ್ವಾ ಅಂತೂ ಸಾಮಾನ್ಯವಾಗಿ ಮಾಡ್ತಾ, ಈಗ ಕ್ಯಾರೆಟ್ ಹಲ್ವಾ ಮಾಡುವಾಗ ಕ್ಯಾರೆಟ್ ರೇಟ್ ಜಾಸ್ತಿ ಆಗಿರುತ್ತೆ. ಅಂತ ಟೈಮಲ್ಲಿ ಈ ಸೀಸನ್ ಇರುತ್ತೆ, ಅಂತದ್ರಲ್ಲಿ ಈ ಸಿಪ್ಪೆ ಅಷ್ಟೇ ತಗೊಂಡು ಹಲ್ವಾ ಮಾಡಬಹುದು. ಹೇಗ್ ಮಾಡಬಹುದು ಅಂದ್ರೆ, ಈಗ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಇರುತ್ತೆ ಅಲ್ಲ, ಅದು ಈಗ ಹಸಿರು ಭಾಗ ಇದೆ ಅಲ್ಲ, ಚಾಕುವಿಂದ ಅಥವಾ ಪೀಲರ್ ಇಂದ ತೆಗಿಬೇಕು, ಎರ್ದು ಬಿಡ್ಬೇಕು ಮೇಲಿಂದು. ಯಾಕೆಂದ್ರೆ ಸ್ವಲ್ಪ ಏನಾದ್ರೂ ವಗ್ರಾಂಶ ಇರಬಹುದು ಅಂತ, ಅದೇನಂತ ನಮ್ಮ ಲಿಮಿಟ್ ಕ್ರಾಸ್ ಆಗಿಲ್ಲ, ಅದು ಅದರಲ್ಲಿ ಅಷ್ಟೇನು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲ. ಆದ್ರೂ ಈಗ ಟೇಸ್ಟ್ಗೋಸ್ಕರ ಅದ ಮೇಲಿನ ಹಸಿರಿನ ಸಿಪ್ಪೆ ಏನಿದೆ ಅಲ್ಲ ಅದನ್ನ ಎರೆದು ತೆಗೆದ್ಬಿಡ್ಬೇಕು. ನಂತರ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಇದೆ ಅಲ್ಲ, ಅದನ್ನ ತುರಿದು ಇಟ್ಕೋಬೇಕು. ಹಾಗೆ ಇದಕ್ಕೆ ಸಕ್ಕರೆ 1 kg ಬೇಕಾಗುತ್ತೆ, ಹಾಲು 1 liter, ಅಂದ್ರೆ ನಾನು ಜಾಸ್ತಿ ಪ್ರಮಾಣ ಮಾಡೋದನ್ನ ಹೇಳ್ತಾ ಇದ್ದೀನಿ 1 kg ಸಿಪ್ಪೆಗೆ. ನೀವು ಬೇಕಂದ್ರೆ 1/2 kg ಮಾಡ್ಕೋಬಹುದು ಅಥವಾ 1/2 kg ಸಹ ಮಾಡ್ಕೋಬಹುದು. ಹಾಲು 2 liter ಬೇಕಾಗುತ್ತೆ, ಏಲಕ್ಕಿ 10 grams, ಗೋಡಂಬಿ 50 grams, ಒಣದ್ರಾಕ್ಷಿ 50 grams, ಆಮೇಲೆ ತುಪ್ಪದಲ್ಲಿ ಒಗ್ಗರಣೆಗೆ ಹಾಕ್ಲಿಕ್ಕೆ ಅಂತ 1 lavanga, ಚಕ್ಕೆ 1 gram, ತುಪ್ಪ 100 grams, ಫುಡ್ ಕಲರ್ ನಿಮ್ಗೆ ಬೇಕಂದ್ರೆ ಹಾಕೋಬಹುದು, ಆಹಾರದ ಬಣ್ಣ ಹಳದಿ ಅಥವಾ ಪಿಸ್ತಾ ಗ್ರೀನ್ ಅಂತ ಸಿಗುತ್ತೆ, ಯಾವ್ದಾದ್ರು ಒಂದು ಬಣ್ಣ ಹಾಕ್ಬಹುದು. ಸೊ ಇದೆಲ್ಲ ಸಾಮಗ್ರಿಗಳು ತುಪ್ಪದಲ್ಲಿ ಒಂದ್ ಸ್ವಲ್ಪ ಒಗ್ಗರಣೆ ಹಾಕೊಂಡು ಫೈನಲ್ ಅಲ್ಲಿ ಹಾಕ್ಬೇಕು. ಇದು ತುಪ್ಪ ಇಲ್ದೇನೂ ನೀವು ಮಾಡ್ಕೋಬಹುದು. ಈಗ ಒಬ್ಬೊಬ್ರಿಗೆ ತುಪ್ಪ ಸೇವಿಸೋದು ಬೇಡ ಅಂದಾಗ ತುಪ್ಪ ಇಲ್ದೇನೆ ಹಾಗೇನೆ ಹಾಲಲ್ಲಿ ಬೇಯಿಸಿನೂ ಮಾಡಬಹುದು. ಫಸ್ಟ್ ಏನ್ ಮಾಡ್ಬೇಕಂದ್ರೆ, ಈಗ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಹಸಿರು ಭಾಗವನ್ನು ಚಾಕು ಅಥವಾ ಪೀಲರ್ ನಿಂದ ಬೇರ್ಪಡಿಸಿ ತುರಿಯಬೇಕು. ನಂತರ ಹಾಲನ್ನು ಕುದಿಸಿ ತುರಿದ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ತಳದಪ್ಪ ಆಗಿರುವ ಪಾತ್ರೆಯಲ್ಲಿ ಹಾಕಿ ಒಂದ್ ಸ್ವಲ್ಪ ಒಂದು 15 ನಿಮಿಷಗಳ ಕಾಲ ಬೇಯಿಸಬೇಕು. ನಂತರ ಕುದಿಸಿದ ಹಾಲನ್ನು ಇದಕ್ಕೆ ಹಾಕಿ ಇನ್ನೂ ಒಂದು 30 ನಿಮಿಷಗಳ ಕಾಲ ಕುದಿಸಿ ರುಚಿಗೆ ಬೇಕಾಗಿರ್ತಂಗ ಸಕ್ಕರೆ ಪ್ರಮಾಣ ಏನಿದೆ ಅಲ್ಲ ಸಕ್ಕರೆನು ಅದಕ್ಕೆ ಹಾಕಿಬಿಟ್ಟು ಕುದಿಸ್ಬೇಕು. ಆಮೇಲೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಈಗ ತುಪ್ಪ ಹಾಕ್ಬಿಟ್ಟು, ಈಗ ನಾನು ಹೇಳಿರ್ತಕ್ಕಂತ ಎಲ್ಲ ಒಣದ್ರಾಕ್ಷಿ ಅದೆಲ್ಲ ಇದೆಯಲ್ಲ ಅದು ಒಗ್ಗರಣೆ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಬಿಟ್ಟು ನಂತರ ಮತ್ತೆ ಒಂದು 10 ನಿಮಿಷಗಳ ಕಾಲ ಬೇಯಿಸಿದ್ರೆ ಕ್ಯಾರೆಟ್ ಹಲ್ವಾ ಯಾವ ತರ ಸೇವಿಸ್ತೀವಲ್ಲ ಆ ತರ ಇದನ್ನು ಸಹ ಚೆನ್ನಾಗಿ ಸೇವಿಸಬಹುದು. ರುಚಿ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕಹಿ ಅಂಶ ಏನೂ ಇರೋದಿಲ್ಲ, ರುಚಿ ಚೆನ್ನಾಗಿರುತ್ತೆ, ಹಾಗೆ ವ್ಯತ್ಯಾಸ ಏನೂ ಗೊತ್ತಾಗಲ್ಲ. ಅಂದ್ರೆ ಈಗ ನಾವು ಇದರಲ್ಲಿ ಪೌಷ್ಟಿಕಾಂಶಗಳು ನಮ್ಗೆ ಸಿಗುತ್ತೆ, ಈಗ ಸಿಪ್ಪೆ ಸಹ ನಾವು ಬಳಸ್ತಾ ಇದೀವಿ, ಅದರಲ್ಲಿ ಇರುವಂತಹ ಪೌಷ್ಟಿಕಾಂಶಗಳು ಈಗ ವಿಟಮಿನ್ B6 ಆಗಬಹುದು, ಪಿರಿಡಾಕ್ಸಿನ್ ಹಾಗೂ ಸಿಟ್ರುಲಿನ್ ಅಂಶ ಏನಿದೆಯಲ್ಲ ಇದೆಲ್ಲ ನಮ್ಗೆ ಸಿಗುತ್ತೆ. ಈಗ ಕೆಲವು ತಿಳಿ ಹಸಿರು ಸಿಪ್ಪೆಯ ಈ ಕಲ್ಲಂಗಡಿ ಹಣ್ಣುಗಳು ಸಿಗ್ತವೆ, ಇನ್ನು ಕೆಲವು ನೋಡಿದ್ರೆ ಸ್ವಲ್ಪ ಕಡು ಹಸಿರು ಸಿಪ್ಪೆ ಹೊಂದಿರುವಂತಹ ಕಲ್ಲಂಗಡಿ ಹಣ್ಣುಗಳನ್ನು ಕಾಣ್ತೀವಿ, ಯಾವುದು ಚೆನ್ನಾಗಿರುತ್ತೆ ಸಿಪ್ಪೆ ಅಂತೀರಿ? ಈಗ ಇಲ್ಲಿ ಮಾರ್ಕೆಟ್ ಅಲ್ಲಿ ಸಿಗುವಂತಹ ತಿಳಿ ಹಸಿರು ಅಥವಾ ಲೈಟ್ ಗ್ರೀನ್ ಅದಿದೆಯಲ್ಲ ಎರಡೂ ಸೇವಿಸಬಹುದು. ಎರಡೂ ಈಗ ಹಸಿರು ಇರುವಂತಹ ಸಿಪ್ಪೆನೂ ಇರುತ್ತೆ, ಎರಡೂ ಇರುತ್ತೆ, ಯಾವ್ದಾದ್ರೂ ತಗೋಬಹುದು. ಯಾವ್ದು ಅದನ್ನ ತೆಗಿಬೇಕಾಗತ್ತೆ, ಸಿಪ್ಪೆ ಮಾತ್ರ ತೆಗಿಬೇಕು, ಸಿಪ್ಪೆ ಮಾತ್ರ ತೆಗಿಬೇಕು. ಮಾರ್ಕೆಟ್ ಅಲ್ಲಿ ಸಿಗುವಂತಹ ಎರಡು ತಳಿಗಳನ್ನು ಬಳಸಬಹುದು. ಈಗ ಸಾಮಾನ್ಯವಾಗಿ ಕಿರಣ್ ಅನ್ನುವ ತಳಿ ಇದು ಹಸಿರು ಸಿಪ್ಪೆ ಇರುತ್ತೆ, ಒಳಗಡೆ ಡಾರ್ಕ್ ರೆಡ್ ಪಲ್ಪ್ ಅಂದ್ರೆ ಕೆಂಪು ತಿರುಳು, ಅದು ಒಂದು ವೆರೈಟಿ ಇದೆ. ಮಿಥಿಲಿ ಅಂತ ಒಂದು ತಳಿ ಇದೆ, ಇದರಲ್ಲಿ ಹಳದಿ ತಿರುಳಿರತ್ತ. ಸೊ ಅದು ಈಗ ನಮ್ಮ ಮಾರ್ಕೆಟ್ಗಳಲ್ಲಿ ಅಷ್ಟು ಇಲ್ಲ, ಆದ್ರೆ ಅದು ಒಂದು ತಳಿ ಇದೆ. ಹಾಗೆ ವಿಶಾಲ್ ಅಂತ ಒಂದು ತಳಿ ಇದೆ, ಅದು ಹಳದಿ ಸಿಪ್ಪೆ ಇರುತ್ತೆ, ಹಾಗೆ ಒಳಗಡೆ ರೆಡ್ ಕೆಂಪದ್ದು ತಿರುಳಿರುತ್ತೆ. ಸೊ ಇದು ಇದೆ, ಬಟ್ ಮಾರ್ಕೆಟ್ ಅಲ್ಲಿ ನಮ್ಗೆ ಹಸಿರು ಬಣ್ಣ ಇರುವಂತಹ ಈ ಕಿರಣ್ ತಳಿನೇ ಜಾಸ್ತಿ ಸಿಗ್ತಾ ಇರೋದು. ಯಾವ್ದಾದ್ರು ತಳಿನ ನಾವು ಬಳಸಬಹುದು. ಮತ್ತೆ ಬೀಜಗಳು ಇರ್ತವಲ್ಲ ಕಲ್ಲಂಗಡಿ ಹಣ್ಣಿನ ಬೀಜಗಳು, ಅವುಗಳನ್ನು ಬಳಸ್ಕೋಬಹುದೇ ನಾವು? ಆ ಬೀಜಗಳು ಸಹ ಬಳಸಬಹುದು. ಈಗ ಅದಕ್ಕೂ ಈಗ ಈ ನಡುವೆ ಸೀಡ್ಲೆಸ್ ಸಿಗ್ತಾ ಇದೆ ನಮ್ಗೆ, ಚಿಕ್ಕ ಚಿಕ್ಕದಾಗಿ ಸಣ್ಣಕ್ಕಿರುತ್ತೆ ಬೀಜ. ಸೊ ಮುಂಚೆ ನಮ್ಗೆ ಬೀಜ ಎಲ್ಲ ತುಂಬಾ ಸಿಗ್ತಾ ಇತ್ತು, ಆ ಬೀಜನೂ ಸಹ ಬಳಸ್ಬೋದು. ಹುರಿದು ಬಿಟ್ಟು ಒಂದ್ ಸ್ವಲ್ಪ ಉಪ್ಪು ಹಾಕಿ ಹಾಗೆ ತಿನ್ಬಹುದು, ಅಥವಾ ಅದು ಸಹ ಚಟ್ನಿ ಪುಡಿ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು. ಕೆಲವರು ಆ ಸಿಪ್ಪೆ ಬೇರ್ಪಡಿಸಿ ಒಳಗಿನ ತಿರುಳೆ ತಿಂತಾರೆ, ಅದನ್ನು ಕೂಡ ಸಿಪ್ಪೆ ಸಹ ಬಳಸಬಹುದು. ಮತ್ತೆ ಸಿಪ್ಪೆಯಿಂದ ಈ ಕ್ಯಾಂಡಿ ಮತ್ತೆ ಉಪ್ಪಿನಕಾಯಿನೂ ಮಾಡಬಹುದು ಅಂತ ತಾವು ತಿಳಿಸಿದ್ರಿ, ಅವುಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಕ್ಯಾಂಡಿ ಮಾಡೋದು ಯಾವ ತರ ಅಂದ್ರೆ, ಈಗ ಇದಕ್ಕೆ ಗುಲಾಬ್ ಜಾಮೂನ್ ಮಾಡ್ಲಿಕ್ಕೆ ಸಕ್ಕರೆ ಪಾಕ ತೆಗಿತೀರಲ್ಲ, ಮಾಡ್ಕೊಳ್ತೀರಲ್ಲ, ಅದೇ ರೀತಿ ಸಕ್ಕರೆ ಪಾಕ ತೆಗಿಬೇಕು. ಅರ್ಧ ಲೀಟರ್ ನೀರಲ್ಲಿ ಅರ್ಧ ಕೆಜಿ ಸಕ್ಕರೆ ಹಾಕಿ ಪಾಕ ತೆಗೆಯೋದು. ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಇದೆಯಲ್ಲ, ಈ ಹಸಿರು ಭಾಗ ಬೇರ್ಪಡಿಸಿ ನಂತರ ಇದನ್ನ 1 inch ಗಾತ್ರದಲ್ಲಿ ಚಿಕ್ಕ ಚಿಕ್ಕ ಕ್ಯೂಬ್ಸ್ ತರ ಕಟ್ ಮಾಡಿಬಿಟ್ಟು ಇದನ್ನ ಸಹ ಈ ಸಕ್ಕರೆ ಪಾಕದಲ್ಲಿ ಹಾಕಿ ಒಂದ್ ಅರ್ಧ ಗಂಟೆ ಕಾಲ ಕುದಿಸ್ಬೇಕು. ಎಷ್ಟೊತ್ತವರೆಗೂ ನಾವು ಕುದಿಸ್ಬೇಕಂದ್ರೆ, ಈಗ ಸಿಪ್ಪೆಯ ಈ ಕಟ್ ಮಾಡಿರೋ ಪೀಸ್ ಗಳಿದೆಯಲ್ಲ, ಅದು ನಮ್ಗೆ ಟ್ರಾನ್ಸ್ಪರೆಂಟ್ ಆಗಿ ಅಂದ್ರೆ ಸ್ವಲ್ಪ ಪಾರದರ್ಶಕವಾಗಿ ಕಾಣಿಸ್ಬೇಕು. ಅದ್ವರೆಗೂ ನಾವು 30 ನಿಮಿಷಗಳ ಕಾಲ ಬೇಯಿಸಬೇಕಾಗುತ್ತೆ. ಸೊ ಇದು ಕ್ಯಾಂಡಿ ತರ ರೆಡಿ ಆಗುತ್ತೆ. ಇದನ್ನ ಸಹ ಈಗ ಹಾಗೆ ಬಳಸಬಹುದು, ಅಥವಾ ಇದನ್ನೇ ಈಗ ಫ್ರೂಟ್ ಸಲಾಡ್ ಎಲ್ಲ ಮಾಡ್ತೀವಿ ಮನೆಗಳಲ್ಲಿ. ಫ್ರೂಟ್ ಸಲಾಡ್ ಮಾಡ್ಲಿಕ್ಕೆ ಈಗ ಸಪೋಟ ತಗೊಳ್ತೀವಿ, ಪಪಾಯ ಹಣ್ಣು ತಗೊಳ್ತೀವಿ, ಆಪಲ್ ತಗೊಳ್ತೀವಿ, ಅದ್ರ ಜೊತೆ ಈಗ ನಾವು ಸಕ್ಕರೆ ಪಾಕದಲ್ಲಿ ಬೇಯಿಸಿರ್ತಕ್ಕಂತಹ ಈ ಕಲ್ಲಂಗಡಿ ಹಣ್ಣಿನ ಕ್ಯಾಂಡಿ ಸಹ ಅದಕ್ಕೆ ಮಿಕ್ಸ್ ಮಾಡಿ ಸೇವಿಸಬಹುದು. ತುಂಬಾ ಚೆನ್ನಾಗಿರುತ್ತೆ ಇದರದ್ದು. ಇದೇ ರೀತಿ ಸಣ್ಣ ಸಣ್ಣ ಚೂರುಗಳನ್ನು ಮಾಡಿಕೊಂಡು ಉಪ್ಪು ಖಾರ ಹಾಕೊಂಡ್ರೆ ಉಪ್ಪಿನಕಾಯಿ ಆಗುತ್ತೆ. ಉಪ್ಪಿನಕಾಯಿ ಆಗುತ್ತೆ. ಸೊ ಇದರಿಂದ ಉಪ್ಪಿನಕಾಯಿ ಸಹ ಮಾಡಬಹುದು. ಅದನ್ನ ಹೇಗೆ ಮಾಡ್ಕೋಬಹುದು ಅಂತೀರಿ? ಉಪ್ಪಿನಕಾಯಿಗಿಂತ ಇದು ಚಟ್ನಿ ಮಾಡ್ಲಿಕ್ಕೆ ತುಂಬಾ ಒಳ್ಳೇದು, ಅಂದ್ರೆ ಇದರಲ್ಲಿ ತೇವಾಂಶ ಜಾಸ್ತಿ ಇರೋದ್ರಿಂದ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಚಟ್ನಿ ಮಾಡಬಹುದು. ಹೇಗೆ ಮಾಡ್ಕೋಬಹುದು ಅಂತೀರಿ? ಈ ಚಟ್ನಿ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾದ್ರೆ ನಿಮ್ಗೆ ಈಗ ಬರೇ ಕಲ್ಲಂಗಡಿ ಹಣ್ಣಿನ ಸಿಪ್ಪೆನೆ ಹಾಕಬಹುದು, ಅಥವಾ ಮಾವಿನಕಾಯಿ ಜೊತೆನು ಸೇರಿಸಿ ಮಾಡಬಹುದು. ಯಾಕಂದ್ರೆ ಮಾವಿನಕಾಯಿನೂ ಸಿಗುತ್ತೆ. ಸಿಗುತ್ತೆ ಈ ಕಲ್ಲಂಗಡಿ ಸೀಸನ್. ಈ ತರ ಮಾಡ್ಲಿಕ್ಕೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಇದೆಯಲ್ಲ, ಇದು 1/2 kg, ಮಾವಿನಕಾಯಿ ಇದೆಲ್ಲ ಇದು 1/2 kg, ಕೆಂಪು ಮೆಣಸಿನ ಪುಡಿ ಇದಕ್ಕೆ 20 grams, ಬೆಳ್ಳುಳ್ಳಿ 20 grams, ಅರಿಶಿನದ ಪುಡಿ 2 grams. ಬೆಳ್ಳುಳ್ಳಿ ಕೆಲವರು ಸೇವಿಸೋದಿಲ್ಲ, ಅವ್ರು ಬೇಕಂದ್ರೆ ಇದು ಇದು ಹಾಕ್ಲೇಬೇಕಂತ ಏನಿಲ್ಲ. ನಂತರ ಮಸಾಲೆ ಪುಡಿ, ಇದರಲ್ಲಿ ಹುರಿದ ಜೀರಿಗೆ, ಮೆಣಸು, ಮೆಂತ್ಯ ಹಾಗೂ ಸಾಸಿವೆ, ಇದು 1/10 grams. ನಂತರ ಉಪ್ಪು ರುಚಿಗೆ ತಕ್ಕಷ್ಟು, ಸಾಸಿವೆ 5 grams, ಕರಿಬೇವು 5 grams, ಹಾಗೂ ಕೆಂಪು ಮೆಣಸಿನಕಾಯಿ 2.5 grams, ಎಣ್ಣೆ 50 ml ಇಷ್ಟು ಹಾಕ್ಬೇಕು. ನೀವು ಶೇಖರಣೆ ಮಾಡ್ಬೇಕು ಅಂದಾಗ ನಿಂಬೆ ಉಪ್ಪು ಹಾಕ್ಬೇಕಾಗತ್ತೆ. ಇದಕ್ಕೆ ಇದ್ ಯಾವ ತರ ತಯಾರಿಸಬೇಕು ಅಂದ್ರೆ, ಹಾಗೆ ಹೇಳಿದಾಗೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಹಸಿರು ಭಾಗವನ್ನು ಚಾಕು ಅಥವಾ ಪಿಲ್ಲರ್ ನಿಂದ ಬೇರ್ಪಡಿಸಿ ತುರಿಯಬೇಕು. ಮಾವಿನಕಾಯಿ ಸಹ ತುರಿಯಬೇಕು. ನಂತರ ಬಾಂಡ್ಲಿಯಲ್ಲಿ ಎಣ್ಣೆ ಬಿಸಿ ಮಾಡಿ ಸಾಸಿವೆ, ಮೆಣಸಿನಕಾಯಿ, ಜೀರಿಗೆ ಹಾಗೂ ಕರಿಬೇವು ಒಗ್ಗರಣೆಗೆ ಹಾಕಿ ನಂತರ ತುರಿದ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಹಾಗೂ ಮಾವಿನಕಾಯಿಯನ್ನು ಹಾಕಿ 15 ನಿಮಿಷಗಳ ಕಾಲ ಬೇಯಿಸಬೇಕು. ನಂತರ ಮೆಣಸಿನ ಪುಡಿ ಹಾಗೂ ಮಸಾಲೆ ಪುಡಿ, ಅಂದ್ರೆ ಹುರಿದ ಜೀರಿಗೆ, ಮೆಣಸು, ಮೆಂತ್ಯ ಹಾಗೂ ಸಾಸಿವೆ, ಇದನ್ನೆಲ್ಲಾನು ಹಾಕಿ ಅರಿಶಿನದ ಪುಡಿ ಹಾಕಿ 15 ನಿಮಿಷಗಳ ಕಾಲ ಬೇಯಿಸಿ ನಂತರ ನಿಂಬೆ ಉಪ್ಪು ಸೇರಿಸಿ 5 ನಿಮಿಷಗಳ ಕಾಲ ಬೇಯಿಸಿ ತಣ್ಣಗಾದ ನಂತರ ತೇವಾಂಶರಹಿತ ಬಾಟಲ್ಗಳಲ್ಲಿ ಶೇಖರಿಸಬೇಕು. ಎಷ್ಟು ಕಾಲದವರೆಗೂ ಇಟ್ಕೋಬಹುದು ಅಂತ? ಇದು ಮನೆ ಮಟ್ಟದಲ್ಲಿ ಮಾಡೋದಂದ್ರೆ ಈಗ ತಕ್ಷಣ ಇದು ಖಾಲಿ ಆಗುತ್ತೆ. ಈಗ ಉದ್ಯಮಿಯಾಗಿ ತಗೊಳ್ತೀನಿ ಅನ್ನೋರು ಶೇಖರಣೆ ಇದು ಬರುತ್ತೆ. ಅವಾಗ ನಾನು ಹೇಳಿದಾಗೆ ನಿಂಬೆ ಉಪ್ಪು ಅಥವಾ ಸೋಡಿಯಂ ಬೆನ್ಸೋಯಿಟ್ ಎನ್ನುವುದೊಂದು ಪ್ರಿಸರ್ವೇಟಿವ್ ಹಾಕಿದಾಗ 6 ತಿಂಗಳ ಕಾಲ ಶೇಖರಣೆ ಮಾಡಿಟ್ಕೋಬಹುದು. ಇದಲ್ಲದೆ ಇನ್ನೂ ಯಾವ್ದಾನ ಪದಾರ್ಥಗಳನ್ನ ತಯಾರು ಮಾಡುವ ಸಾಧ್ಯತೆ ಇದೆಯೇ ಈ ಕಲ್ಲಂಗಡಿ ಸಿಪ್ಪೆನಲ್ಲಿ ವಿಶೇಷವಾಗಿ? ಈಗ ಸಿಪ್ಪೆಯಲ್ಲಿ ವಿಶೇಷವಾಗಿ ಅಂದ್ರೆ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಸಹ ಬಳಸಬಹುದು. ಈಗ ಹಾಗೆ 1 inch ಗಾತ್ರದ ಪೀಸ್ ಗಳು ಮಾಡಿಬಿಟ್ಟು ಇದನ್ನು ಸಹ ಬೇರೆ ಈಗ ನಿಂಬೆ ಹಣ್ಣು ಹಾಗೆ ಮಾವಿನಕಾಯಿ ಇದ್ರ ಜೊತೆ ಮಿಶ್ರ ಮಾಡಿನೂ ಮಾಡಬಹುದು. ಪೂರ್ಣವಾಗಿ ಇದನ್ನೇ ಮಾಡ್ಲಿಕ್ಕೆ ಬರೋದಿಲ್ಲ, ಪೂರ್ಣವಾಗಿ ಮಾಡ್ಬೇಕು ಅಂದ್ರೆ ಮಾಡಬಹುದು. ಈಗ ಸದ್ಯಕ್ಕೆ ಈಗ ನಮ್ಮ ಭಾರತದಲ್ಲಿ ಅಂದ್ರೆ ಈಗ ಇಷ್ಟು ಇದ್ರ ಬಗ್ಗೆ ಅಷ್ಟು ಯೂಸ್ ಮಾಡ್ತಾ ಇಲ್ಲ, ಸದ್ಯಕ್ಕೆ ಮಿಕ್ಸ್ ಮಾಡಿ ಮಾಡ್ಕೋಬಹುದು. ಇದನ್ನ ಈ ವಾಣಿಜ್ಯ ಮಟ್ಟದಲ್ಲಿ ಮಾಡಿದ್ರೆ ಖರ್ಚು ಕಡಿಮೆ ಆಗಬಹುದು ಅಂತೇಳಿ ತಾವು? ಈಗ ನಾವು ಮನೆ ಮಟ್ಟದಲ್ಲೇನೆ ಯೋಚನೆ ಮಾಡಿದಾಗ ಈ ಸಿಪ್ಪೆ ಎಲ್ಲ ನಾವು ಬಿಸಾಕ್ತಾ ಇದ್ವಿ, ಅದ್ರ ಬದಲು ನಾವು ಯೂಸ್ ಮಾಡ್ತಾ ಇದ್ವಿ. ಈಗ ಇದನ್ನೇ ಈಗ ಕೈಗಾರಿಕಾ ಮಟ್ಟದಲ್ಲಿ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಅಂದಾಗ ಈಗ ಬೇಕರಿಗಳಲ್ಲಿ ಕ್ಯಾರೆಟ್ ಹಲ್ವಾ ಇಟ್ಕೊಂಡಿರ್ತಾರೆ, ಹಾಗೆ ಈಗ ಸ್ವೀಟ್ ಶಾಪ್ಸ್ ನಲ್ಲೂ ಕ್ಯಾರೆಟ್ ಹಲ್ವಾ ಇರುತ್ತೆ. ಸೊ ಅಂತ ಟೈಮಲ್ಲಿ ಅವರು ಕ್ಯಾರೆಟ್ ಬೆಲೆ ಈಗ ನಾವು ಈಗ ನೋಡ್ತಾನೆ ಇದೀವಿ, ಅಂತ ಟೈಮಲ್ಲಿ ಅವರು ಇದನ್ನ ಬಳಸ್ಬಿಟ್ಟು ನೀಟಾಗಿ ಈಗ ಹೇಳಿದೀವಲ್ಲ ಆ ತರ ರೆಸಿಪಿ ಪ್ರಕಾರ ನೀಟಾಗಿ ಮಾಡಿದಾಗ ಖರ್ಚನ್ನು ಸಹ ಅವರು ಕಡಿಮೆ ಮಾಡ್ಕೋಬಹುದು. ವಾಣಿಜ್ಯ ಮಟ್ಟದಲ್ಲಿ ತಯಾರು ಮಾಡೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚು ತಂತಾನೆ ಕಡಿಮೆ ಆಗುತ್ತೆ. ಈಗ ಮದ್ವೆಗಳಲ್ಲಿ ಸ್ವೀಟ್ಸ್ ಬೇಕೇ ಬೇಕು ಅಂತ ಕ್ಯಾರೆಟ್ ಹಲ್ವಾ ಬದಲು ನೀವು ಇದ್ರದ್ದು ಸ್ವೀಟ್ ಮಾಡಬಹುದು. ಅಂದ್ರೆ ಈಗ ಸೀಸನ್ ಅಲ್ಲಿ ಬಂದಾಗ ಇದನ್ನ ಯೂಸ್ ಮಾಡಿ ಮಾಡ್ಕೋಬಹುದು. ಈಗ ವಾಣಿಜ್ಯ ಮಟ್ಟದಲ್ಲಿ ಜ್ಯೂಸ್ ಮಾಡುವಾಗ ಕೈಗಾರಿಕಾ ಮಟ್ಟದಲ್ಲಿ ಜ್ಯೂಸ್ ಮಾಡ್ತಾರೆ, ಸಿಪ್ಪೆ ಹಾಗೆ ಬಿಸಾಕ್ತಾರೆ. ಆ ಸಿಪ್ಪೆ ಬಿಸಾಕೋ ಬದಲು ಅದನ್ನ ಸಹ ಈ ತರ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಿದಾಗ ಇದು ಅವ್ರಿಗೆ ಖರ್ಚಿನಲ್ಲಿ ತುಂಬಾನೇ ಕಡಿಮೆ ಆಗುತ್ತೆ. ಮತ್ತೆ ಅಂದ್ರೆ ಅವರು ಒಂದ್ ರೀತಿ ತ್ಯಾಜ್ಯ ವಸ್ತುವಿಂದ ಉತ್ತಮವಾದಂತ ಆಹಾರ ಪದಾರ್ಥ ತಯಾರು ಮಾಡಬಹುದು. ಈಗ ನಾವು ಇದೇ ತರ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇದೆಲ್ಲ ರಾಮನಗರ ಜಿಲ್ಲೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ. ಇದರಲ್ಲಿ ಸ್ತ್ರೀ ಶಕ್ತಿ ಮಹಿಳೆಯರಿಗೂ ಕೊಟ್ಟಿದ್ವಿ ಟ್ರೈನಿಂಗ್ಗಳು, ಹಾಗೆ ವಿಸ್ತರಣಾ ಕಾರ್ಯಕರ್ತರಿಗೂ ನಾವು ತರಬೇತಿ ಕೊಟ್ಟಿದ್ವಿ. ಈಗ ನಾವು ಅಲ್ಲಿ ಪ್ರಾತ್ಯಕ್ಷಿಕೆಗಳಲ್ಲಿ ತೋರಿಸಿದ್ವಿ, ಈಗ ಟ್ರೈನಿಂಗ್ ಆದ್ಮೇಲೆ ಅವರು ನಾವು ಮಾಡಿದೀವಿ ಅಂತ ನಮ್ಗೆ ರೆಸ್ಪಾನ್ಸ್ ಬಂದಿದೆ. ಹಾಗೂ ಎಲ್ಲರಿಗೂ ಇಷ್ಟ ಆಗಿರ್ತಕ್ಕಂತಹ ಒಂದು ಪದಾರ್ಥ ಇದೆ ಇದು. ಸೊ ಈ ತರ ಈ ಮಾಡಿದಾಗ ಖರ್ಚು ಕಡಿಮೆ ಮಾಡ್ತಾ ಇದೀವಿ, ಅದೇ ರೀತಿಯಾಗಿ ಇದನ್ನು ಬಿಸಾಡುವುದರಿಂದ ಪರಿಸರದಲ್ಲಾಗುವ ಮಾಲಿನ್ಯತೆಯನ್ನು ಸಹ ತಡೆಗಟ್ಟಬಹುದು. ಅದೇ ರೀತಿಯಾಗಿ ಕಸದಿಂದ ರಸ ಎಂಬ ಗಾದೆಯ ಪ್ರಕಾರ ಇದನ್ನು ಬಿಸಾಡುವುದರ ಬದಲು ಕಡಿಮೆ ಖರ್ಚಿನಲ್ಲಿ ಪೌಷ್ಟಿಕಾಂಶ ಭರಿತ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಸಹ ಮಾಡಬಹುದು. ಒಟ್ಟಾರೆ ನಮ್ಮ ಪೋಷಕಾಂಶಗಳ ಒಂದು ಮಟ್ಟನೂ ಕೂಡ ಆಹಾರದಲ್ಲಿ ಹೆಚ್ಚಾಗುತ್ತೆ ಇದರಿಂದ. ಈ ಕಲ್ಲಂಗಡಿ ಹಣ್ಣಿನ ತಿರುಳು ಮತ್ತು ಸಿಪ್ಪೆಯ ಮೌಲ್ಯವರ್ಧನೆ ಬಗ್ಗೆ ತರಬೇತಿ ಬೇಕಾಯ್ತು ಅಂದ್ರೆ ಎಲ್ಲಿ ಪಡ್ಕೋಬಹುದು ನಮ್ಮ ರೈತ ಮಹಿಳೆಯರು ಅಂತೇಳಿ? ಈಗ ಬೆಂಗಳೂರು ಸುತ್ತಮುತ್ತಲು ಇದ್ರೆ ಈಗ ಬೆಂಗಳೂರಲ್ಲಿ ಈಗ ನಾವು ಬೇಕರಿ ಹಾಗೂ ಮೌಲ್ಯವರ್ಧನಾ ಕೇಂದ್ರ ಹೆಬ್ಬಾಳ, ಇಲ್ಲಿ ಇದ್ರ ಬಗ್ಗೆ ನಾವು ತರಬೇತಿ ಕೊಡ್ತಾ ಇರ್ತೀವಿ. ಸೊ ಇಲ್ಲಿ ಬಂದು ನೋಂದಣಿ ಮಾಡಿ ಟ್ರೈನಿಂಗ್ ತಗೋಬಹುದು. ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಕೂಡ ಇದನ್ನ ಕೊಡ್ತೀರಾ ತರಬೇತಿನ? ಆಹಾರ ತಜ್ಞರು ಇರ್ತಾರೆ, ಆಹಾರ ತಜ್ಞರಿರ್ತಾರೆ, ಅವರು ನಮ್ಮ ಹತ್ರ ಇನ್ಫಾರ್ಮೇಶನ್ ತಗೊಂಡು ಕೊಡಬಹುದು. ಒಟ್ಟಿಗೆ ನಮ್ಮ ಗ್ರಾಮೀಣ ಮಹಿಳೆಯರು ಇದ್ರ ಪ್ರಯೋಜನ ಪಡ್ಕೋಬಹುದು, ಪ್ರಯೋಜನ ಪಡಿಬಹುದು. ಹಾಗೂ ಇದು ಪೌಷ್ಟಿಕಾಂಶಗಳು ಒಳ್ಳೆಯ ಪ್ರಮಾಣದಲ್ಲಿ ಇರೋದ್ರಿಂದ ಇದನ್ನು ಬಳಸಬಹುದು. ತುಂಬಾ ಸಂತೋಷ ಡಾಕ್ಟರ್ ಶಂಶಾದ್ ಬೇಗಂ ಅವರೇ, ತಾವಿದುವರೆಗೂ ರೈತ ಬಾಂಧವರಿಗೆ ಈ ಕಲ್ಲಂಗಡಿ ಹಣ್ಣಿನ ತಿರುಳು ಮತ್ತು ಸಿಪ್ಪೆಯಿಂದ ತಯಾರಿಸಬಹುದಾದಂತಹ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕಲ್ಲಂಗಡಿ ಹಣ್ಣಿನ ಮಹತ್ವ ಹಾಗೂ ಕಲ್ಲಂಗಡಿ ಹಣ್ಣಿನ ಇರುಳು ಮತ್ತು ಸಿಪ್ಪೆಯ ಮೌಲ್ಯವರ್ಧನೆ ಈ ಕುರಿತು ಡಾಕ್ಟರ್ ಶಂಶದ್ ಬೇಗಂ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ವಿಶ್ವದಲ್ಲಿಯೇ ಪ್ರಭಾವಶಾಲಿ ಮಹಾಶಕ್ತಿಯನ್ನು ಹೊಂದಿರುವ ದೇಶ ಅಂದರೆ ಭಾರತ. ಭಾರತದ ಅನ್ನದಾತ ಮುಖ್ಯವಾಗಿ ಸಣ್ಣ ರೈತ. ರೈತರ ಕೆಲವು ಮೂಲಭೂತ ಸಮಸ್ಯೆಗಳ ನಿರ್ಮೂಲನೆಗಾಗಿ ಕೃಷಿಯ ಆಧುನೀಕರಣ ಹಾಗೂ ಲಾಭಕಾರಿ ಯಂತ್ರೋಪಕರಣದ ಅಭಾವವನ್ನು ದೂರಪಡಿಸಲು ಕೃಷಿ ಭೂಮಿಯಲ್ಲಿ ಆಧುನಿಕ ಯಂತ್ರೋಪಕರಣಗಳ ಬಳಕೆಯಿಂದ ಕೃಷಿಕರ ಆದಾಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಈಗಿನ ಸರ್ಕಾರದ ಸಂಕಲ್ಪದ ಮೂಲಕ ಪ್ರಾರಂಭವಾದ ಒಂದು ಹೊಸ ಪ್ರಯೋಗ ಎಸ್ಎಂಎಎಂ ಯೋಜನೆ, ಅಂದರೆ ಕೃಷಿ ಯಾಂತ್ರೀಕರಣದ ಉಪಮಿಷನ್. ಜಿಸ್ ಟೆಕ್ನಾಲಜಿ ತಕ್ ದೇಶ ಬಹುತ್ ಛೋಟೆ ವರ್ಗ ಕಿ ಪಹುಂಚ ಥಿ ಹಮಾರಿ ಯಹಾಂ ಮಾನ್ ಲಿಯಾ ಗಯಾ ಟೆಕ್ನಾಲಜಿ ಅನೇಕ ಬಡೆ ರಹಿಸ್ ಲೋಗೋ ಕಾ ಕಾರೋಬಾರ್ ಹೈ ಸಾಮಾನ್ಯ ಮಾನವಿ ಕಿ ಜಿಂದಗಿ ಮೇ ಉಸ್ಕಾ ಕೋಯಿ ಸ್ಥಾನ ನಹೀ ಹೈ ಉಸ್ ಪೂರಿ ಮಾನಸಿಕತಾ ಕೋ ಬದಲ್ ಕರ್ಕೆ ಹಮ್ನೆ ಟೆಕ್ನಾಲಜಿ ಕೋ ಸರ್ವ ಜನ ಕೆ ಲಿಯೆ ಸುಲಭ ಕರ್ನೆ ಕಿ ದಿಶಾ ಮೇ ಅನೇಕ ಕದಮ ಉಠಾಯೆ ಹೈ ಔರ್ ಆಗೆ ಭಿ ಉಠಾನೆ ವಾಲೆ ಹೈ. ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ದೂರದರ್ಶಿ ನೇತೃತ್ವದಲ್ಲಿ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನದ ಉಪಯೋಗ ಹಾಗೂ ಕೃಷಿಯ ಯಾಂತ್ರೀಕರಣ ಅಂದರೆ ಮೆಕನೈಸೇಷನ್ ಮೂಲಕ ಭಾರತೀಯ ಕೃಷಿಕರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವ ಹೊಸ ಮಾದರಿಯನ್ನು ರಚಿಸಲಾಗಿದೆ. 2014 ಇಂದಿನವರೆಗೆ ಸಬ್ಮಿಷನ್ ಯೋಜನೆಯ ಮೂಲಕ ಸಾವಿರಾರು ರೈತ ಕುಟುಂಬಗಳ ಜೀವನ ಸುಖಕರವಾಗಿದೆ. ಅಷ್ಟೇ ಅಲ್ಲದೆ ಅವರು ಸಂಕಟದಿಂದ ಹೊರಬಂದು ಸೌಲಭ್ಯಯುತವಾದ ಮಾರ್ಗದಲ್ಲಿ ಹೆಜ್ಜೆ ಹಾಕುತ್ತಿದ್ದಾರೆ. ಫಲಾನುಭವಿ ರೈತರೊಬ್ಬರು ಹೀಗೆಂದಿದ್ದಾರೆ: ಸರ್ಕಾರವು ನಮಗೆ ಬಹಳ ಒಳ್ಳೆಯ ಸೌಲಭ್ಯವನ್ನು ನೀಡ್ತಾ ಇದೆ, ಇದರಿಂದಾಗಿ ಕಡಿಮೆ ವೆಚ್ಚದಲ್ಲಿ ಅಧಿಕ ಲಾಭ ಕೂಡ ಪಡೆಯಬಹುದಾಗಿದೆ. ಲಾಭ ಪಡೆಯುತ್ತಿದ್ದೇವೆ ಕೂಡ. ಮೊದಲು ನಮ್ಮ ಮಕ್ಕಳು ಈ ಕ್ಷೇತ್ರಕ್ಕೆ ಸುತಾರಾಂ ಬರೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಈಗ ಈ ಸೌಲಭ್ಯಗಳನ್ನು ನೋಡಿದ ನಂತರ ಓದಿನ ಜೊತೆ ಜೊತೆಗೆ ನಮಗೂ ಸಹಾಯ ಮಾಡ್ತಾ ಇದ್ದಾರೆ, ಹಾಗೂ ಮುಂದೆ ಕೂಡ ಈ ಕೆಲಸವನ್ನ ನಿರ್ವಹಿಸುವುದಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. 2014-15 ಸಾಲಿನಲ್ಲಿ ಈ ಯೋಜನೆಯ ಪ್ರಾರಂಭದಿಂದ ಇದುವರೆಗೆ ವಿವಿಧ ರಾಜ್ಯ ಸರ್ಕಾರಗಳಿಗೆ 6,000 ಕೋಟಿ ರೂಪಾಯಿಗೂ ಹೆಚ್ಚಿನ ಅನುದಾನ ನೀಡಲಾಗಿದೆ. ಇದರಿಂದಾಗಿ ದೇಶದಾದ್ಯಂತ ಕೃಷಿಕರಿಗೆ 15,00,000 ರೂಪಾಯಿಗೂ ಹೆಚ್ಚಿನ ಯಂತ್ರೋಪಕರಣಗಳನ್ನು ಖರೀದಿಸಲಾಗಿದೆ. ಇಷ್ಟೇ ಅಲ್ಲ, ದೇಶದಾದ್ಯಂತ ಹೆಚ್ಚು ಕಡಿಮೆ 43,000 ಕಸ್ಟಮ್ ಹೈರಿಂಗ್ ಸೆಂಟರ್, ಹೈಟೆಕ್ ಹಬ್ ಮತ್ತು ಫಾರ್ಮ್ ಮೆಷಿನರಿ ಬ್ಯಾಂಕ್ಗಳನ್ನು ಕೂಡ ಸ್ಥಾಪಿಸಲಾಯಿತು. ಕಸ್ಟಮ್ ಹೈರಿಂಗ್ ಸೆಂಟರ್, ಹೈಟೆಕ್ ಇಕ್ವಿಪ್ಮೆಂಟ್ ಹಬ್ನ ಉದ್ದೇಶ ಕೃಷಿಕರಿಗೆ ಸಾಲದ ಆಧಾರದಲ್ಲಿ ಯಂತ್ರೋಪಕರಣಗಳ ಲಭ್ಯತೆಗಾಗಿ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸುವುದಾಗಿದೆ. ಕಸ್ಟಮ್ ಹೈರಿಂಗ್ ಸೆಂಟರ್ ಸ್ಥಾಪಿಸಲು 60,00,000 ರೂಪಾಯಿಗಳವರೆಗೂ ಬಂಡವಾಳ ಹೂಡಬೇಕಾಗುತ್ತದೆ. ಹೈಟೆಕ್ ಹಬ್ಗಾಗಿ 2.5 ಕೋಟಿ ರೂಪಾಯಿಗಳು ಆಗಬಹುದು. ಸರ್ಕಾರದಿಂದ ದೇಶದಾದ್ಯಂತ ಸ್ಥಾಪಿಸಲಾದ ಫಾರ್ಮ್ ಮೆಷಿನರಿ ಟ್ರೈನಿಂಗ್ ಅಂಡ್ ಟೆಸ್ಟಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಕೃಷಿಕರಿಗೆ ಹೊಸ ಕೃಷಿ ಉಪಕರಣಗಳ ಬಗ್ಗೆ ಮಾಹಿತಿ ಹಾಗೂ ಈ ಉಪಕರಣಗಳನ್ನು ಬಳಸಲು ಉಚಿತ ತರಬೇತಿಯನ್ನು ನೀಡಲಾಗುವುದು. ಇದರಲ್ಲಿ ಕೃಷಿಕರಿಗೆ ಉತ್ತಮ ಕೃಷಿಯ ಬಗ್ಗೆ ನೂತನ ತಂತ್ರಜ್ಞಾನ ಮಾಹಿತಿಗಳನ್ನು ಕೂಡ ನೀಡಲಾಗುತ್ತಿದೆ. ಫಾರ್ಮ್ ಮಿಷಿನರಿ ಟ್ರೈನಿಂಗ್ ಅಂಡ್ ಟೆಸ್ಟಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ತರಬೇತಿ ಪಡೆಯುವ ಕೃಷಿಕರಿಗೆ ವಸತಿ ಮತ್ತು ಊಟದ ಉಚಿತ ವ್ಯವಸ್ಥೆ ಇರುತ್ತದೆ. ಜೊತೆಗೆ ಈ ಸಂಸ್ಥೆಗೆ ಬಂದು ಹೋಗುವ ಖರ್ಚನ್ನು ಕೂಡ ನೀಡಲಾಗುವುದು. ಫಲಾನುಭವಿ ರೈತರೊಬ್ಬರು ಹೀಗೆಂದಿದ್ದಾರೆ, ನಂಗೆ ಕೆಲವು ದಿನಗಳ ತರಬೇತಿ ಲಭ್ಯವಾಗಿದೆ. ಇದರಿಂದ ನಂಗೆ ದೊಡ್ಡ ದೊಡ್ಡ ಮಿಷಿನ್ಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಕೂಡ ಸಾಧ್ಯವಾಯಿತು. ಕೃಷಿಯಲ್ಲಿ ಡ್ರೋನ್ನ ಬಳಕೆ ತುಂಬಾ ಉಪಯೋಗಕರವಾಗಿದೆ ಎಂದು ಸಾಬೀತಾಗಿದೆ. ಇದರಿಂದ ಫಸಲಿನ ಮೇಲ್ವಿಚಾರಣೆ ಮಾಡಲು, ಔಷಧಿಗಳ ಸಿಂಪರಣೆ ಮಾಡಲು ತುಂಬಾ ಸುಲಭವಾಗಿದೆ. ಇದರಿಂದ ಕೃಷಿಗೆ ತಗಲುವ ಖರ್ಚು ಕೂಡ ಕಡಿಮೆಯಾಗಿದೆ. ಎಸ್ಎಂಎಎಂ ಯೋಜನೆಯಿಂದಾಗಿ ಫಾರ್ಮ್ ಮೆಷಿನರಿ ತರಬೇತಿ ಮತ್ತು ಪರೀಕ್ಷಾ ಸಂಸ್ಥೆಗಳು, ಐಸಿಎಆರ್ ಸಂಸ್ಥೆಗಳು, ಕೃಷಿ ವಿಜ್ಞಾನ ಕೇಂದ್ರ ಮತ್ತು ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳು ಕೃಷಿಕರಿಗೆ ಉಚಿತ ಡ್ರೋನ್ ಪ್ರದರ್ಶನಕ್ಕಾಗಿ ಮತ್ತು ಡ್ರೋನ್ಗಳ ಖರೀದಿಗೆ 100% ಸಹಾಯಧನವನ್ನು ನೀಡುತ್ತಿದೆ. ಇದರಿಂದಾಗಿ ಫಲಾನುಭವಿ ಕೃಷಿಕರು ಈ ಯೋಜನೆಯ ಲಾಭವನ್ನು ಪಡೆದು ತಮ್ಮ ಉತ್ಪಾದನೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ. ಎಸ್ಎಂಎಎಂ ಯೋಜನೆಯ ಲಾಭವನ್ನು ಪಡೆಯಲು ಅಧಿಕೃತ ವೆಬ್ ವಿಳಾಸವನ್ನೇ ನೋಡಿ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಕೃಷಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಎಸ್ಎಂಎಎಂ ಯೋಜನೆಗಾಗಿ ಒಂದು ಮೊಬೈಲ್ ಆಪ್ ಅನ್ನು ಕೂಡ ಲಾಂಚ್ ಮಾಡಲಾಗಿದೆ. ನವ ಭಾರತದ ನವೀನ ಚಿತ್ರಣ ಹೊಮ್ಮುತ್ತಿದೆ. ಈಗ ಕಾಫಿ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 ಕೆಜಿ ಚೀಲವೊಂದಕ್ಕೆ ಕಚ್ಚಾ ಕಾಫಿ ದರ, ಅರೇಬಿಕ ಪಾರ್ಚ್ಮೆಂಟ್ 24,700 ರೂಪಾಯಿಗಳಿಂದ 25,500 ರೂಪಾಯಿಗಳು, ಅರೇಬಿಕ ಚೆರಿ 14,500 ರೂಪಾಯಿಗಳಿಂದ 16,250 ರೂಪಾಯಿಗಳು, ರೋಬಸ್ಟ ಪಾರ್ಚ್ಮೆಂಟ್ 21,800 ರೂಪಾಯಿಗಳಿಂದ 22,300 ರೂಪಾಯಿಗಳು, ರೋಬಸ್ಟ ಚೆರಿ 11,900 ರೂಪಾಯಿಗಳಿಂದ 12,825 ರೂಪಾಯಿಗಳು. ಇದು ಇಂದಿನ ಕೃಷಿರಂಗ. ನಾಳಿನ ಕಾರ್ಯಕ್ರಮದಲ್ಲಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಯೋಜಕರು ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ನಂತರ ಕೃಷಿ ಮಾಹಿತಿ, ಬೇಸಿಗೆಯಲ್ಲಿ ಏಲಕ್ಕಿ ಬೆಳೆಯಲ್ಲಿ ಕೀಟ ನಿಯಂತ್ರಣ ಕುರಿತು ಮಾಹಿತಿ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಕೃಷಿ ವಿದ್ಯೆ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಕಾಶವಾಣಿ ಮಡಿಕೇರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಅರೆಬ್ಯಾಸೆ ಸಂಸ್ಕೃತಿ ಬೆಳೆಸಿಕೆ ಜಾಸ್ತಿ ಒತ್ತು ಕೊಡೋಕು, ಹೆಣ್ಮಕ್ಕಳ ಸಬಲೀಕರಣ ಆದರೆ ಕುಟುಂಬ ಗಟ್ಟಿಯಾದೆ, ಇಲ್ಲಿನ ಒಗ್ಗಟ್ಟು ಸಮುದಾಯದ ಬೇರೆ ಬೇರೆ ಸಂಘಟನೆಗಳಿಗೆ ಮಾದರಿ, ನಾವು ಯಾರನ್ನೂ ದ್ವೇಷ ಮಾಡಿಕಾಗದು, ನಮ್ಮತನಕ್ಕೆ ಆತಂಕ ಬಂದರೆ ಎಲ್ಲವೂ ಒಂದಾಕು, ಅಕಾಡೆಮಿ ಕೆಲಸಗಳಿಂದಾಗಿ ಅರೆಭಾಷಿಕ ಸಮುದಾಯ ಗುರುತಿಸಿಕೊಳ್ಳಿಕೆ ಸಾಧ್ಯ, ಆಟು ಸಂಸ್ಕೃತಿ ಉಳಿಸಿಕೆ ಎಲ್ಲವೂ ಸಹಕಾರ ಕೊಡಕುತ್ತ ಮಾಜಿ ಸಭಾಪತಿಗಳಾದ ಕೊಂಬರ್ನ ಬೋಪಯ್ಯ ಅವು ಹೇಳಿದವು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಗೌಡ ಸಮಾಜ ಕುಶಾಲನಗರ, ಆಲೂರು ಸಿದ್ದಾಪುರ, ಸೊಂಟಿಕೊಪ್ಪ, ಗುಡ್ಡೆಹುಸೂರು, ನಂಜರಾಯಪಟ್ಟಣ, ಚೆಟ್ಟಳ್ಳಿ, ಪ್ರಿಯಾಪಟ್ಟಣದ ಗೂಡುಕಟ್ಟಲ್ಲಿ ಇಂದು ಕುಶಾಲನಗರದ ರೈತ ಸಹಕಾರ ಭವನದಲ್ಲಿ ನಡೆದ ಅರೆಭಾಷೆ ಗಡಿನಾಡ ಉತ್ಸವ 2025 ಕಾರ್ಯಕ್ರಮದಲ್ಲಿ ಮುಖ್ಯ ನೆಂಟರಿಗಾಗಿ ಭಾಗವಹಿಸಿ ಅವು ಮಾತಾಡಿದವು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾ ಪುರುಷೋತ್ತಮ ಬಿಳಿಮಲೆ ಅವು ಮಾತಾಡಿ, ಭಾಷೆ ಸಾಹಿತ್ಯ ಸಂಸ್ಕೃತಿ ದಿಕ್ಕಾಪಾಲಾಗಿ ಹೋಗಿದ್ದು ಇದನ್ನು ಸರಿದಾರಿಗೆ ತಕ್ಕೊಂಡು ಹೋಗದಿದ್ದರೆ ಅರೆಭಾಷೆನಂತ ಲಾಯಕದ ಭಾಷೆ ನಶಿಸಿ ಹೋದೆ, ಮುಂದಿನ ದಿನಗಳಲ್ಲಿ ಅರೆಭಾಷೆ ಕನ್ನಡದ ಉಪಭಾಷೆ ತಿಳಿದವರನ್ನ ಬುಡಕು, ಇದು ಮುಖ್ಯ ಭಾಷೆ, ಭಾಷಾ ತಜ್ಞರು ಏನೇ ಹೇಳರು ನಮ್ಮ ಮಟ್ಟಿಗೆ ಇದು ಸ್ವತಂತ್ರ ಭಾಷೆ, ಭಾಷೆನ ಬಗ್ಗೆ ಸ್ವಾಭಿಮಾನ ಬರದಿದ್ದರೆ ಭಾಷೆ ಅಳೆದು ಹೋದೆ ಅಂತ ಹೇಳಿದವು. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತಾಡಿದ ಶಾಸಕರಾದ ಡಾ ಮಂತರಗೌಡ ಅವರು, ಸಂಸ್ಕೃತಿ ಉಳಿಸುವ ಜವಾಬ್ದಾರಿ ಅಕಾಡೆಮಿ ಮೇಲೆ ಇದ್ದು ಹಿರಿಯ ಮಕ್ಕಳಿಗೆ ಸಂಸ್ಕೃತಿನ ಅರಿವು ಮೂಡಿಸಕು ಭಾಷೆ ಜನಾಂಗಲಿ ಪಕ್ಷಾತೀತ ಕಾರ್ಯಕ್ರಮ ನಡೆದರೆ ಸಮುದಾಯ ಗಟ್ಟಿ ಆದ್ಯತೆ ಹೇಳಿದವು. ಕಾರ್ಯಕ್ರಮಕ್ಕೆ ಮುಂದೆ ಮೆರವಣಿಗೆ ನಡೆದು ಸಭಾ ಕಾರ್ಯಕ್ರಮದಲ್ಲಿ ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಜಿ, ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರಾದ ಸುರ್ತಲೆ ಸೋಮಣ್ಣ, ಅಕಾಡೆಮಿನ ಸದಸ್ಯರು, ಗೌಡ ಸಮಾಜಗಳ ಅಧ್ಯಕ್ಷರು ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವು. ಕೊಡಗು ವಿಶ್ವವಿದ್ಯಾಲಯ ಮುಚ್ಚುವ ಅಲ್ಲರ ವಿಲೀನಗೊಳಿಸುವ ಚರ್ಚೆ ನಡೆಯುತ್ತಿರುವ ನಡುವೆ ವಿಶ್ವವಿದ್ಯಾಲಯದ ಅವಶ್ಯಕತೆ ಹಂಗೆ ಅನಿವಾರ್ಯತನ ಬಗ್ಗೆ ವರದಿನ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ ಸರ್ಕಾರಕ್ಕೆ ಸಲ್ಲಿಸಿದಳು. ವರದಿನ ಬಗ್ಗೆ ಈ ಸಲದ ಬಜೆಟ್ ಅಧಿವೇಶನದಲ್ಲಿ ಚರ್ಚೆ ನಡೆದಿದೆ. ಕೊಡಗು ವಿಶ್ವವಿದ್ಯಾಲಯ 2 ವರ್ಷದಲ್ಲಿ ಸಾಧಿಸಿದ ಪ್ರಗತಿನ ಪಕ್ಷಿನೋಟ, ಜಾಸ್ತಿ ಮಳೆ, ದೂರದ ಊರುಗಳಿಗೆ ಓದಿಕೆ ಹೋಗಿ ಇರುವ ಸವಾಲುಗ ಸಮಸ್ಯೆಗಳನ್ನು ವಿವರಿಸಿ ವಿಶ್ವವಿದ್ಯಾಲಯ ಅನಿವಾರ್ಯತೆಯನ್ನು ಉಲ್ಲೇಖಿಸಲಾಯಿತು. ಇಸಿಎಚ್ಎಸ್ಲಿ ಇದೇ ತಾರೀಕು 4 ಮತ್ತು 5 ರಂದು ರಕ್ತ ಪರೀಕ್ಷೆ ಇರದುಲೆ, ತಾರೀಕು 7 ರಂದ ಹಲ್ಲು ವೈದ್ಯರು ಮಡಿಕೇರಿ ಪಾಲಿಕ್ಲಿನಿಕ್ಲಿ ಇರದುಲೆ ಅಂತ ಪ್ರಕಟಣೆ ತಿಳಿಸಿಟ್ಟು. ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ವತಿಯಿಂದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಂಗೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಇವರ ಕೂಡುಕಟ್ಟಲ್ಲಿ ಮದ್ಯ ಹಾಗೂ ಮಾದಕ ವಸ್ತುಗಳ ದುಷ್ಪರಿಣಾಮ ಕುರಿತಂಗೆ ಜನಜಾಗೃತಿ ಕಾರ್ಯಕ್ರಮ ಮಾರ್ಚ್ 3 ನಾಳೆ ಬೆಳಿಗ್ಗೆ ಎಫ್ಎಂಸಿ ಕಾಲೇಜಲ್ಲಿ ನಡೆದಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಡಿಎಚ್ಒ ಡಾ ಕೆಎಂ ಸತೀಶ್ ಕುಮಾರ್, ಕಾಲೇಜಿನ ಪ್ರಾಂಶುಪಾಲರು ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವೆ. ಈಗಿನ ದಿನಗಳಲ್ಲಿ ಸುರಕ್ಷಿತ ಅಲ್ಲದ ಆಹಾರ ಪದಾರ್ಥಗಳ ಮಾರುಕಟ್ಟೆಯಲ್ಲಿ ಜಾಸ್ತಿಯಾಗಿದ್ದು ಅಸುರಕ್ಷಿತ ಆಹಾರ ಪದಾರ್ಥಗಳನ್ನ ತಿಂಬುದರಿಂದ ಮನಸ್ಸಿನ ಆರೋಗ್ಯದಲ್ಲಿ ಕೆಟ್ಟ ಪರಿಣಾಮ ಆದ ಹಂಗೆ ಸಾವು ಬರುವ ಸಾಧ್ಯತೆಗಳನ್ನು ಇದ್ದದೆ. ಕೆಲ ಆಹಾರ ಪದಾರ್ಥಗಳನ್ನ ಮಾರವು ಇಡ್ಲಿ ಹಂಗೆ ಬೇರೆ ಆಹಾರ ಪದಾರ್ಥಗಳನ್ನ ಮಾಡ್ಕನ ಪ್ಲಾಸ್ಟಿಕ್ ಹಾಳೆಗಳನ್ನ ಬಳಸ್ತಿರೋದು ಬೇಸಕನ ರಾಸಾಯನಿಕ ವಸ್ತುಗಳ ಬಿಡುಗಡೆ ಆದ್ದರಿಂದ ಕ್ಯಾನ್ಸರ್ ತರದ ರೋಗಗಳಿಗೆ ಕಾರಣ ಆದೆ. ಆದ್ದರಿಂದ ಆಹಾರ ತಯಾರು ಮಾಡಿಕೆ ಪ್ಲಾಸ್ಟಿಕ್ ಬಳಸದಂಗೆ ಹಂಗೆ ತಯಾರಾದ ಆಹಾರಗಳನ್ನ ಮುದ್ರಿತ ಹಾಳೆಯಲ್ಲಿ ಕಟ್ಟಿಕೊಡದಂಗೆ ಸೂಚನೆ ಕೊಟ್ಟುಟು. ತಪ್ಪಿರ ವ್ಯಾಪಾರಸ್ಥರಿಗೆ ದಂಡ ಹಾಕಲಾದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಅಂಕಿತ ಅಧಿಕಾರಿ ಡಾ ಅನಿಲ್ ಧವನವು ತಿಳಿಸಿದರು. ಕೊಡಗು ಜಿಲ್ಲಾ ಗೃಹ ರಕ್ಷಕ ದಳದ ಗೌರವ ಸಮಾದೇಷ್ಟರ ಚಾಕ್ರಿನ ನೇಮಕಾತಿಗೆ ಅರ್ಜಿ ಕರೆದಳು. ಕುಸಿಯರವು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಅರ್ಜಿ ತಕೊಂಡು ಅಗತ್ಯ ದಾಖಲಾತಿಗಳೊಟ್ಟಿಗೆ ಏಪ್ರಿಲ್ ತಿಂಗಳ 4 ತಾರೀಕಿನೊಳಗೆ ಅರ್ಜಿ ಕೊಡಕುತ್ತ ಪೌರರಕ್ಷಣೆ ಗೃಹ ರಕ್ಷಕ ದಳದ ಮಹಾ ಸಮಾದೇಷ್ಟರು ಮತ್ತು ನಿರ್ದೇಶಕರು ಆರಕ್ಷಕ ಮಹಾನಿರ್ದೇಶಕರು ತಿಳಿಸಿದಳು. ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಹಂಗೆ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ, ಜಿಲ್ಲಾಡಳಿತ, ಕೊಡಗು ಜಿಲ್ಲಾ ಪಂಚಾಯತ್ ಹಂಗೆ ಜಿಲ್ಲಾ ಕೌಶಲ್ಯ ಮಿಷನ್ ಮತ್ತು ಜಿಲ್ಲಾ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಮಡಿಕೇರಿ ಇವರ ಕೂಡುಕಟ್ಟಲ್ಲಿ ಉದ್ಯೋಗ ಮೇಳ 2025 ಇದೇ ತಾರೀಕು 8:00 AM to 10:00 PM ಮುಟ್ಟ ಜಿಲ್ಲಾ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎಫ್ಎಂಸಿ ಕಾಲೇಜು ರಸ್ತೆ ಮಡಿಕೇರಿಯಲ್ಲಿ ನಡೆದಿದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮೋ ಯಾವುದೇ ಪದವಿ ಪಡ್ಕೊಂಡಿರುವ ದಾಖಲಾತಿಗಳೊಟ್ಟಿಗೆ ಹಾಜರಾಗ. ಕರ್ನಾಟಕ ಜಾನಪದ ಅಕಾಡೆಮಿನ ಕಡೆಯಿಂದ ಕೊಡಲಾಗುವ 2024 ಸಾಲಿನ ವರ್ಷದ ಗೌರವ ಪ್ರಶಸ್ತಿ ಹಂಗೆ ತಜ್ಞ ಪ್ರಶಸ್ತಿಗಳಿಗೆ ಸಾಧಕರನ್ನ ಆಯ್ಕೆ ಮಾಡಲಾಯಿತು. ಅದರಲ್ಲಿ ಕೊಡಗು ಜಿಲ್ಲೆಯ ವಿರಶಪೇಟೆ ತಾಲೂಕು ಸಿದ್ದಾಪುರ ಕರಡಿಗೋಡು ಗ್ರಾಮದ ಗೂಡುಗದ್ದೆ

ಇದೇ ತಿಂಗಳ ನಾಲಂಗ ಸಾರ್ವಜನಿಕಂಗಡ ದಾಖಲೆ ಕೂಟಿ ವಿಪ್ಪಾಂಡ ಮೀದ ಕಾರ್ಯಾಗಾರ. ಸುದ್ದಿರ ವಿವರ. ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಆದಲೇಲು ವಾರ್ತಾ ಇಲಾಖೆ ಪಿಂಜ ಸಾರ್ವಜನಿಕ ಸಂಪರ್ಕ ಇಲಾಖೆ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಲ್ಲತೆ ಫೀಲ್ಡ್ ಮಾರ್ಷಲ್ ಕೊಡಂದರ ಕಾರ್ಯಪ್ಪ ಕಾಲೇಜ್ ಇಯಂಗಡ ಸಹಕಾರತ್ಲು ಕಳ್ಳು ಪಿಂಜ ದುರಭ್ಯಾಸತ್ರ ಕಟ್ಟ ಪರಿಣಾಮತ್ರ ಮೀದ ಜನಜಾಗೃತಿ ಕಾರ್ಬಾರ್ ನಾಳೆ ಪೊಲಾಕ 10:30 ಫೀಲ್ಡ್ ಮಾರ್ಷಲ್ ಕೊಡಂದರ ಕಾರ್ಯಪ್ಪ ಕಾಲೇಜಿನ ಸಭಾಬಾಡಲ್ ನಡಪ. ಈ ಕಾರ್ಬಾರಕ್ಕೆ ಮುಖ್ಯ ಬಿಂದುವಳಾಯಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾ ಕೆಎಂ ಸತೀಶ್ ಕುಮಾರ್, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಜಿಲ್ಲಾ ಸರ್ಜನ್ ಡಾಕ್ಟರ್ ನಂಜುಂಡಯ್ಯ, ಕಾಲೇಜಿನ ಪ್ರಾಂಶುಪಾಲಗಳನ್ನು ಮೇಜರ್ ಡಾಕ್ಟರ್ ಬಿ ರಾಘವ ಮುಖ್ಯ ಪಟ್ಟಂಗ ಕೂಡಿಯಾಡುವ. ಕೊಡಗರ ಎಸ್ಆರ್ ಸರೋಜಂಗ್ ಕರ್ನಾಟಕ ಜಾನಪದ ಅಕಾಡೆಮಿ ಕೊಡಪ ಜಾನಪದ ಗೌರವ ಪ್ರಶಸ್ತಿ ಆಯ್ಕೆಯಾಯಿತು. ವಿರಾಜಪೇಟೆ ತಾಲೂಕು ಕರಡಿಗೌಡರ ಗೂಡುಗದ್ದೆರ ಹಾಡಿರ ರಾಜು ಐಂಗಡಪುಣ್ಣು, ಎಸ್ಆರ್ ಸರೋಜಂಗ್ ಬುಡಕಟ್ಟು ಕೋಲಾಟ